ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿ ಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈಕೋಟಗೋ ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇಂದೇ ಭೇಟಿ ನೀಡಿ. ಈಗ ವೇಳೆ 6:15. ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ. ನಮ್ಮ ನಿಲಯದಿಂದ ಈ ಸಂಜೆ 6:51 ಚಿತ್ರಗೀತೆಗಳು, ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿವಿ ಶಂಕರ್ ನಾರಾಯಣ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. ಇನ್ನು ನಾಳೆ ಬೆಳಗ್ಗೆ 6:40 ರಂಗಬಲಿ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, ಇದರಲ್ಲಿ ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಹಾಗೂ ಡಿಎಸ್ ಕರ್ಕಿ ಅವರ ರಚನೆಗಳನ್ನು ಕೇಳುವಿರಿ. 6:50 ರೈತರಿಗೆ ಸಲಹೆ, ಕಡಿಮೆ ಖರ್ಚು ಹೆಚ್ಚು ಲಾಭದ ಪದ್ಧತಿಗಳು, ಈ ಕುರಿತು ಕೃಷಿ ಸಂಶೋಧನಾ ಕೇಂದ್ರದ ಕತ್ತಲಗೆರೆಯ ಡಾ ಓ ಕುಮಾರ್ ಅವರಿಂದ ಮಾಹಿತಿಯನ್ನು ಕೇಳುವಿರಿ. 7:50 ಚಿತ್ರಗೀತೆಗಳು, 9:45 ಭಾವಗೀತೆಗಳು ಮೂಡಿಬರಲಿವೆ. ಹನ್ನೊಂದು ವಿಶೇಷ ಅತಿಥಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ನಾಗೇಶ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಖ್ಯಾತ ಲೇಖಕ ಎಂಎನ್ ಸುಂದರ್ ರಾಜ್, ಪ್ರಸ್ತುತಿ ಎಂಎ ಸುದರ್ಶನ. 11:50 ಸೇವಾ ಮಾಹಿತಿ. ನಾಳೆ ಸಂಜೆ 5:30 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಮತ್ತು ಸಾಂಬಾರು ಬೆಳೆ ಕೃಷಿ ಅನುಭವ ಕುರಿತು ಹೊಸನಗರದ ಕೆರೆಹೊಂಡದ ಹರ್ಷ ಕೆಕೆ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. 6:51 ಚಿತ್ರಗೀತೆಗಳು. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಜೆ 6:30 ಅವಲೋಕನ, 7:00 ಸಂಜೆ ಸವಾರಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 7:45 ವಿಧಾನಮಂಡಲದಲ್ಲಿ ಇಂದು ಉಭಯ ಸದನಗಳ ಕಾರ್ಯಕಲಾಪಗಳ ವರದಿಯನ್ನು ಕೇಳುವಿರಿ. ರಾತ್ರಿ 9:05 ವಿಜ್ಞಾನ ಭಾರತಿ, ಅಗೋಚರ ವಸ್ತುಗಳ ಅದ್ಭುತ ಜಗತ್ತು, ಈ ಕುರಿತು ಮಾತನಾಡುತ್ತಾರೆ ಡಾ ವೈಸಿ ಕಮಲ. ನಾಳೆ ಬೆಳಗ್ಗೆ 6:05 ಚಿಂತನ,